ರೈತರೊಂದಿಗೆ ವಿಚಾರವನ್ನು ಹಂಚ್ಕೋತಾರೆ. ಡಾಕ್ಟರ್, ಇತ್ತೀಚೆಗೆ ಭಾಳಷ್ಟು ಕಂಪ್ಲೇಂಟ್ಗಳು ಬರ್ತವೆ, ಎಮ್ಮೆ ಇಳಿತಾ ಇಲ್ಲ, ಆಕಳು ಇಳಿತಾ ಇಲ್ಲ, 2 ದಿವಸ ಆಯ್ತು, ದಿವಸ ಮುಗಿದೋಗ್ಬಿಟ್ಟಿದೆ, ಭಾಳಷ್ಟು ಸಂಕಟ ಪಡ್ತಾ ಇದೆ ಅಂತ ಹೇಳ್ತಿರ್ತಾರೆ, ಏನಿದು ಯಾಕೆ ಇತ್ತೀಚೆಗೆ ಭಾಳಷ್ಟು ಸಮಸ್ಯೆ ಆಗ್ತಾ ಇದೆ? ಸರ್, ನನ್ನ ಪ್ರಕಾರ ಮುಖ್ಯವಾದ ಕಾರಣ ಅಂದರೆ ಇತ್ತೀಚೆಗೆ ನಾವು ಈ ಜಾನುವಾರುಗಳು ಸಾಕಾಣಿಕೆ ಮಾಡಬೇಕಂದ್ರೆ ಅದಕ್ಕೆ ಮುಖ್ಯವಾದದ್ದು ಆಹಾರ. ಅದ್ರ ಆಹಾರ ಅಂದರೆ ಮೇನ್ ನಾವು 2 ಭಾಗಗಳಲ್ಲಿ ಭಾಗ ಮಾಡ್ಬೋದು. ಒಂದಂದರೆ ಈ ಹಸಿಮೇವು, ಒಣಮೇವು, ಮೇವು. ಆಮೇಲೆ ಇನ್ನೊಂದಂದರೆ ಫೀಡ್ಸ್, ಕಾನ್ಸಂಟ್ರೇಟ್ ಫೀಡ್ಸ್. ಇದರಲ್ಲಿ ಪ್ರತಿಯೊಂದು ಆಹಾರವನ್ನು ಕಲಬೆರಕೆ ಬರ್ತಾ ಇದೆ. ಮೊದಲಿನ ಕಾಲದಲ್ಲಿ ಇಷ್ಟೊಂದು ಪೆಸ್ಟಿಸೈಡ್ಸ್, ಫರ್ಟಿಲೈಸರ್ಸ್, ರಸಗೊಬ್ಬರ ಉಪಯೋಗ ಮಾಡ್ತಾ ಇದ್ದಿಲ್ಲ. ಈಗ ರಸಗೊಬ್ಬರ ಹಾಗೂ ಈ ಕ್ರಿಮಿನಾಶಕ ಉಪಯೋಗ ಮಾಡುತ್ತಾ ಹೋಗಿ ಈಗ ಏನಾಗಿದೆ, ಮೇವಿನಲ್ಲಿ ಏನು ಸತ್ವಾಂಶ ಬರಬೇಕು, ಮಿನರಲ್ ಡಿಫಿಷಿಯನ್ಸಿ ಸಿಕ್ಕಾಪಟ್ಟೆ ಇದೆ, ಕ್ಯಾಲ್ಸಿಯಂ ಸರಿಯಾಗಿ ಸಿಗ್ತಾ ಇಲ್ಲ, ಫಾಸ್ಫರಸ್ ಸರಿಯಾಗಿ ಆ ಮೇವಿನಲ್ಲಿ ಬರ್ತಾ ಇಲ್ಲ. ಸೊ ಹೀಗಾಗಿ ಏನಾಗ್ತದೆ, ಪ್ರತಿಯೊಂದು ಜಾನುವಾರುಗಳು ಅದರದ್ದು ಡಿಫಿಷಿಯನ್ಸಿದ್ದು ಶಿಕಾರ ಆಗುತ್ತಾರೆ. ಸೊ ಹಿಂಗಾಗಿ ಏನಾಗುತ್ತೆ, ಇವೆಲ್ಲ ಪ್ರಾಬ್ಲಮ್ ಶುರುವಾಗುತ್ತೆ. ಅಂದರೆ ಒಳ್ಳೆ ರೀತಿಯಿಂದ ಎಮ್ಮೆ ಮತ್ತು ಆಕಳುಗಳಲ್ಲಿ ಏನು ಡೆಲಿವರಿ ಆಗಬೇಕಾಗಿತ್ತು ಅಂತಂದರೆ, ಕರು ಹೊರಗೆ ಬರಬೇಕಾಗಿತ್ತಂದರೆ ಎಲ್ಲ ಒಂದು ಪೋಷಕಾಂಶಗಳು ಅದರ ದೇಹಕ್ಕೆ ಸರಿಯಾದ ವೇಳೆಯಲ್ಲಿ ಸರಿಯಾದ ಸಮಯಕ್ಕೆ ಸಿಗಬೇಕಾದಂತಿರ್ತಾವೆ, ಸರಿಯಾದ ಒಂದು ಪ್ರಮಾಣದಲ್ಲಿ. ಹೌದು ಸರ್, ಯಾಕಂದರೆ ಅದು ಡೆಲಿವರಿಗೆ ಸಿಕ್ಕಾಪಟ್ಟೆ ಸ್ಟ್ರೆಂಗ್ತ್ ಬೇಕಾಗತ್ತೆ. ಆಮೇಲೆ ಒಂದು ಡೆಲಿವರಿ ಆಗೋದು ಮುಂಚೆ ಕರುಗಳು ಒಳಗೆ ಏನು ಗರ್ಭಕೋಶದಲ್ಲಿ ಬೆಳವಣಿಗೆ ಆಗೋ ಹಂತದಲ್ಲಿ ಸಿಕ್ಕಾಪಟ್ಟೆ ಅದಕ್ಕೆ ನ್ಯೂಟ್ರಿಷನ್ಸ್ಗಳು ಬೇಕಾಗುತ್ತೆ. ಅದಕ್ಕೆ ಆಹಾರ ಸರಿಯಾಗಿ ಆಹಾರ ಹಾಕೋದು, ಸರಿಯಾಗಿ ಅದನ್ನು ಪೌಷ್ಟಿಕ ಆಹಾರ ಬೇಕಾಗಿರ್ತದೆ ಕರುಗಳದ್ದು ಬೆಳವಣಿಗೆ ಸಲುವಾಗಿ. ಇದು ಏನಾಗಿದೆ ಈಗಿನ ಕಾಲದಲ್ಲಿ ಎಲ್ಲ ಒಂದು ಪೆಸ್ಟಿಸೈಡ್ಸ್ ಉಪಯೋಗ ಮಾಡ್ತಾ ಇರೋದು, ಇನಾರ್ಗಾನಿಕ್ ಎಲ್ಲ ಕೆಮಿಕಲ್ಸ್ ಎಲ್ಲ ಉಪಯೋಗ ಮಾಡಿಕೊಂಡು ಈ ನಾವು ಮೇವು ಏನು ಬೆಳೆಸ್ತಾ ಇದ್ದೀವಿ, ಈ ಮೇವಿನಲ್ಲಿ ಆ ಕೆಮಿಕಲ್ ಅಂಶ ಬಂದು ಏನಾಗುತ್ತೆ, ಕ್ಯಾಲ್ಸಿಯಂ, ಕ್ಲೋರೈಡ್ ಜೊತೆ ಈ ಪ್ರತಿಯೊಂದು ಕೆಮಿಕಲ್ನಲ್ಲಿ ಕ್ಲೋರೈಡ್ ಇರುತ್ತೆ. ಸೊ ಕ್ಲೋರೈಡ್ ಮತ್ತು ಕ್ಯಾಲ್ಸಿಯಂ ಎರಡು ಬೈಂಡ್ ಆಗಿ ಹೊರಗೆ ಹೋಗಿಬಿಡುತ್ತೆ, ಈ ಕ್ಯಾಲ್ಸಿಯಂ ಇವಕ್ಕೆ ಸಿಗೋದಿಲ್ಲ. ಸೊ ಹಿಂಗಾಗಿ ನಾನಾ ಪ್ರಕಾರ ಕೆಮಿಕಲ್ಸ್ ಇದು ಉಪಯೋಗ ಮಾಡೋದಕ್ಕಿಂದ ಫಾಸ್ಫರಸ್ ಡಿಫಿಷಿಯನ್ಸಿ, ಆಮೇಲೆ ಮ್ಯಾಂಗನೀಸ್ ಡಿಫಿಷಿಯನ್ಸಿ, ಮ್ಯಾಗ್ನೀಷಿಯಂ ಡಿಫಿಷಿಯನ್ಸಿ, ಇವೆಲ್ಲ ಡಿಫಿಷಿಯನ್ಸಿ ಸಿಂಡ್ರೋಮ್ಸ್ ನಾವು ಸಿಕ್ಕಾಪಟ್ಟೆ ಜಾನುವಾರುಗಳಿಗೆ ನೋಡ್ತೀವಿ. ಈಗ ಎಮ್ಮೆ ಮತ್ತು ಆಕಳುಗಳು ಎಲ್ಲ ಫುಲ್ ಗರ್ಭ ಧರಿಸಿರ್ತವೆ, ಇನ್ನೇನು ಇದು ಇನ್ನೊಂದು 15-20 ದಿವಸ ಇರುತ್ತೆ. ಈ ಒಂದು ಅವಧಿಯಲ್ಲಿ ಏನು ಒಂದು ಮುನ್ನೆಚ್ಚರಿಕೆಯನ್ನು ತಗೋಬೇಕು, ಯಾವ ರೀತಿ ಕರು ಹಾಕೋಕ್ಕಿಂತ ಮುಂಚೆ ಏನು ಒಂದು ಕಾಳಜಿ ತಗೋಬೇಕಾಗತ್ತೆ ರಾಸುಗಳಿಗೆ, ಯಾವ ರೀತಿ ಆಹಾರವನ್ನು ಕೊಡೋದು ಒಳ್ಳೇದಂತೀರಿ? ಈಗ ನೋಡ್ರಿ, ರೈತ ಸಾಮಾನ್ಯವಾಗಿ ಯಾವ ಮೇವು ಇರುತ್ತೆ ಅದನ್ನು ಕೊಡ್ತಾರೆ, ಹಸಿಮೇವು ಇತ್ತಂದ್ರೆ ಬರೇ ಹಸಿಮೇವು ಹಾಕ್ತಾರೆ, ಒಣಮೇವು ಇತ್ತಂದ್ರೆ ಬರೇ ಒಣಮೇವು ಹಾಕ್ತಿರ್ತಾರೆ ಕೊನೆಯ ಒಂದು ತಿಂಗಳು. ಇಲ್ಲಿ ಯಾವ ರೀತಿ ಕಾಳಜಿ ಮಾಡಬೇಕು ಗರ್ಭಧರಿಸಿದಂಥ ರಾಸುಗಳಿಗೆ? ಆ್ಯಕ್ಚುಲಿ ಕೊನೆ ಹಂತ ಅಂದರೆ 1 ತಿಂಗಳಲ್ಲ ಸರ್, ಸುಮಾರು 3 ತಿಂಗಳಿಂದ ಇದಕ್ಕೆ ಆರೈಕೆ ಮಾಡಬೇಕಾಗುತ್ತೆ. ಸೊ ಲಾಸ್ಟ್ ಸ್ಟೇಜ್ನಲ್ಲಿ ಏನಾಗುತ್ತೆ, ಕರು ಸಿಕ್ಕಾಪಟ್ಟೆ ಫಾಸ್ಟ್ ಗ್ರೋತ್ ಆಗ್ತಾ ಇರುತ್ತೆ. ಸೊ ಆ ಸ್ಟೇಜ್ನಲ್ಲಿ ನಾವು ಅದ್ರದ್ದು ನಾವು ಏನು ಪರಿಮಾಣದಾಗ ನಾವು ಆಹಾರಗಳು ಹಾಕ್ತಾ ಇರ್ತೀವಿ ಅದಕ್ಕಿಂತ ಹೆಚ್ಚಿಗೆ ಆಹಾರ ಹಾಕಬೇಕಂತ ಪರಿಸ್ಥಿತಿ. ಈಗ ಕೆಲವೊಬ್ಬರು ಈಗ ನಮ್ಮ ಮೂಢನಂಬಿಕೆ ಇದೆ ಸರ್, ಏನಾಗ್ತದೆ ಕರ ದಪ್ಪ ಆಗಿಬಿಡ್ತತೆ, ಜಾಸ್ತಿ ಹಾಕಬಾರದು. ಅವಾಗ ಏನು ಮಾಡ್ತಾರೆ ಕೆಲವೊಬ್ಬರು, ಈ ಹಳ್ಳಿ ಕಡೆ ನೋಡ್ತಾ ಇದ್ದೀವಿ, ಹಾಕಬಾರದು ಅಂತ ಹೇಳಿರ್ತಾರೆ, ಯಾಕಂದರೆ ಡೆಲಿವರಿ ಟೈಮಿಗೆ ಏನೋ ತೊಂದರೆ ಆಗ್ಬೋದು ಅಂತ ತಿಳ್ಕೊಂಡಿರ್ತಾರೆ. ಅದು ಆ್ಯಕ್ಚುಲಿ ತದ್ವಿರುದ್ಧ ವಿಚಾರಗಳು ಸರ್. ಆ್ಯಕ್ಚುಲಿ ಆ ಟೈಮಿಗೆ ಗರ್ಭಾವಸ್ಥೆಯಲ್ಲೇ ಸಿಕ್ಕಾಪಟ್ಟೆ ನಾವು ಪೌಷ್ಟಿಕಾಂಶ ಆಹಾರಗಳನ್ನು ಹಾಕಬೇಕಾಗುತ್ತೆ ಸರ್. ಅದನ್ನು ಹಾಕೋದಿಲ್ಲ ಒಬ್ಬೊಬ್ಬರು, ಇದು ಮೂಢನಂಬಿಕೆ. ಏನಂತಂದರೆ ಇದು ಹಾಕಿದರೆ ಕರ ದಪ್ಪಾಗಿ ಡೆಲಿವರಿ ಟೈಮಿಗೆ ತೊಂದರೆ ಆಗ್ಬೋದು ಅಂತ ಹೇಳ್ತಾರೆ. ಅದನ್ನು ಒಳ್ಳೆ ಆಹಾರನ ಹಾಕೋದು ಉತ್ತಮ ಸರ್. ಈಗ ಮುಖ್ಯವಾಗಿ ಕೆಲವೊಂದು ಟೈಮ್ ಹೇಳ್ತಾರೆ, ಇಲ್ಲ ಕರ ಅಡ್ಡ ಆಗಿಬಿಟ್ಟದ, ಅಡ್ಡ ಸಿಕ್ಕದ ಅಂತ ಹೇಳ್ತಿರ್ತಾರೆ. ಏನಿದು ಕರು ಅಡ್ಡ ಸಿಕ್ಕಿದೆ ಅಂತಂದರೆ? ಇದು ಕರು ಅಡ್ಡ ಬರೋದು ಇದ್ದು ಓನ್ಲಿ ಮಿನರಲ್ ಡಿಫಿಷಿಯನ್ಸಿ ಅಥವಾ ಏನಾದ್ರೂ ಪೌಷ್ಟಿಕಾಂಶದ ಕೊರತೆ ಇಂದಾನೇ ಅಲ್ಲ ಸರ್, ಇದು ಬೇರೆ ಬೇರೆ ಫಿಸಿಕಲ್ ಕಾಸಸ್ ಕೂಡ ಇದೆ. ಇದರಲ್ಲಿ ಏನಾಗ್ತದೆ, ಲಾಸ್ಟ್ ಡೆಲಿವರಿ ಆಗೋದು 1 ತಿಂಗಳ ಮುಂಚಿತವಾಗಿ ಅವರು ಮ್ಯಾನೇಜ್ಮೆಂಟ್ ಸರಿಯಾಗಿ ಮಾಡಬೇಕಾಗ್ತದೆ. ಫಾರ್ಮರ್ಸ್ ಏನು ಮಾಡ್ತಾರೆ, ಅದನ್ನು ತೊಗೊಂಡು ಹೋಗಿ ಮೇಯ್ಸಕ್ಕೆ ಹೋಗ್ತಾರೆ. ಹೊಲದಾಗ ಹೋಗಿ ಎಲ್ಲೇನೋ ಕೆನವಿ ಇಳಿಯಾಗ ಹೊತ್ತಿಗೆ ಜಾರಿ ಬಿದ್ದು, ಕಾಲು ಜಾರಿ ಬಿದ್ದು ಜಿಗಿತಾವೆ. ಈ ಥರ ಆದಾಗ ಏನಾಗುತ್ತೆ, ಕರುಗಳು ಉಲ್ಟಾ ಪಲ್ಟಾ ಆಗಿಬಿಡುತ್ತೆ ಸರ್. ಕರದ್ದು ಒಂದು ಪೊಸಿಷನ್ ಇರುತ್ತೆ ಸರ್, ಆ ಪೊಸಿಷನ್ನಲ್ಲಿ ಸೀದಾ ಬಂದರೆ ಅದನ್ನು ಈಸಿ ಡೆಲಿವರಿ ಆಗುತ್ತೆ ಸರ್, ನ್ಯಾಚುರಲಾಗಿ. ಬಟ್ ಏನಾದ್ರೂ ಕರ ಏನಾದ್ರೂ ಆ ಕಡೆ ಈ ಕಡೆ ಚೇಂಜ್ ಆಗಿಬಿಡ್ತು ಅಂದರೆ ಇದಾಗ್ತದೆ. ಇನ್ನೊಂದು ಏನಂತಂದರೆ, ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ ಎಲ್ಲ ಫ್ಲೋರಿಂಗ್ ಎಲ್ಲ ಪಕ್ಕ ಫ್ಲೋರಿಂಗ್ ಮಾಡಿರ್ತಾರೆ, ಕಾನ್ಕ್ರೀಟ್ ಫ್ಲೋರಿಂಗ್. ಸೊ ಕಾನ್ಕ್ರೀಟ್ ಫ್ಲೋರಿಂಗ್ನಲ್ಲಿ ಈಗ ಅಡ್ವಾನ್ಸ್ ಪ್ರೆಗ್ನೆನ್ಸಿ ಇದ್ದು ಇರುವ ಆಕಳುಗಳು ಒಂದೊಂದು ಟೈಮ್ ಕಾಲು ಚರಿತ, ಎದಳಕ್ಕೂ ಕಷ್ಟ, ಮಗಳು ಮಲಗೋ ಟೈಮಿಗೂ ಕಷ್ಟ ಆಗುತ್ತೆ. ಸೊ ಆ ಕಾರಣದಿಂದ ಒಂದೊಂದು ಟೈಮ್ ಕರುಗಳು ಉಲ್ಟಾ ಪಲ್ಟಾ ಆಗಿ ಇದರ ಪ್ರೆಸೆಂಟೇಷನ್ ಡಿಫೆಕ್ಟ್ ಬಂದ್ಬಿಡುತ್ತೆ. ಇಂಥ ಸಂದರ್ಭದಲ್ಲಿ ಕರು ಉಲ್ಟಾದಾಗ ಒಮ್ಮೆ ಅದರದ್ದು ಕರು ಹಾಕ್ತಕ್ಕಂಥದ್ದು ಭಾಳ ಕಷ್ಟ ಆಗಿಬಿಡುತ್ತೆ. ಆವಾಗ ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು, ವೈದ್ಯರಾಗಿ ತಾವೇನು ಹೇಳ್ತೀರಿ, ಯಾವ ರೀತಿಯಲ್ಲಿ ಸೂಚಿಸಿ ಮಾಡಬೇಕಾಗತ್ತೆ? ಸರ್, ಇದನ್ನು ಇದು ಸರಾಸರಿ ನಮ್ಮಲ್ಲಿ ಸಿಕ್ಕಾಪಟ್ಟೆ ಆಗಿದೆ ಸರ್, ಎಲ್ಲ ಕಡೆ ಇದೇ ಪ್ರಾಬ್ಲಮ್ಮು. ಆಮೇಲೆ ಸಾಕಷ್ಟು ಕೇಸಸ್ಗಳು ನಾವು ನೋಡ್ತಾ ಇದ್ದೀವಿ ಇತ್ತೀಚೆಗೆ, ಈ ತಾವು ಬರೋದು ಮುಂಚೆನೇ ಒಂದು ಕೇಸಸ್ ನೋಡಿ ಬರ್ತೀವಿ ಸರ್. ಸೊ ಇದಕ್ಕೆ ಏನಂತ ಅಂದರೆ ಪ್ರೆಸೆಂಟೇಷನ್ ಮುಖ್ಯವಾದದ್ದು. ಕರುಗಳು ಯಾವ ದಿಕ್ಕಿನಲ್ಲಿ ತಿರುಗಿದೆ, ಯಾವ ದಿಕ್ಕಿನಲ್ಲಿ ಸರದಿದೆ, ಅದರ ಪ್ರೆಸೆಂಟೇಷನ್ ಯಾವುದು, ಅದನ್ನು ಫಸ್ಟು ನಾವು ಖಚಿತ ಪಡ್ಕೊಂಡು ಅದನ್ನು ಪ್ರೆಸೆಂಟೇಷನ್ ಸರಿ ಮಾಡಿ ಹೇಳಿದ್ರೆ ತಾನೇ ಬರುತ್ತೆ ಸರ್ಕಾರ. ಕೆಲವೊಮ್ಮೆ ಇನ್ನೊಮ್ಮೆ ಹೇಳ್ತಿರ್ತಾರೆ, ಇಲ್ರಿ ರೈತರು ಹೇಳೋದು, ಇಲ್ರಿ ಒಳಗೆ ಹೊಟ್ಟೆ ಒಳಗೆ ಕರು ಸತ್ತು ಬಿಟ್ಟಿದೆ, ಹಿಂಗಾಗಿ ಭಯಂಕರ ಇದಾಗಿ ತಾಸಾಗ್ತಾ ಇದೆ ಅಂತ. ಯಾಕೆ ಈ ರೀತಿ ಆಗೋ ಸಾಧ್ಯತೆ ಇರ್ತಾವೆ, ಹೊಟ್ಟೆಯಲ್ಲಿ ಕರು ಸತ್ತು ಬಿಟ್ಟಿದೆ ಅಂತ ಹೇಳ್ತಿರ್ತಾರೆ ಸರ್? ಈಗ ಏನು ಈ ಕರುಗಳದ್ದು ಪ್ರೆಸೆಂಟೇಷನ್ ಏನಾದರೂ ಚೇಂಜ್ ಆಗಿದೆ? ಕರುದ್ದು ಮುಂದಿನ ಕಾಲ ತಲೆ ಬರುವಂಥ ಪೊಸಿಷನ್ ಆ್ಯಕ್ಚುಲಿ ನ್ಯಾಚುರಲ್ ಪೊಸಿಷನ್ ಅಂದರೆ, ಬಟ್ ಅಬ್ನಾರ್ಮಲ್ ಆಗಿ ಅದು ಹಿಂದಿನ ಕಾಲ ಬರಬಹುದು. ಒಂದೊಂದು ಟೈಮ್ ಅದ್ರದ್ದು ನಾವು ನೋಡಿದರೆ ಅವರೇ ಹೇಳ್ತಾರೆ ಬಾಲ ಬಂದಿದೆ ಅಂತ. ಸೊ ಇವೆಲ್ಲ ಪ್ರೆಸೆಂಟೇಷನ್ಗಳು ಚೇಂಜ್ ಆಗಿ ಅದು ತಾನಷ್ಟೇ ತಾನೇ ಕರ ಹಾಕೋಕ್ಕೆ ನೋಡ್ತಾರೆ. ಆದರೆ ರೈತರು ಏನು ಮಾಡ್ತಾರೆ, ನನ್ನ ಆಕಳ ತಾನೇ ಹೊತ್ತ ಸರಿ ತಾನೇ ಡೆಲಿವರಿ ಆಗಿತ್ತು, ಈ ಸರಿನೂ ಡೆಲಿವರಿ ಆಗುತ್ತೆ ಅಂತ ಅವರು ಲೇಟ್ ಮಾಡ್ತಾರೆ, ಅವರು ಡಾಕ್ಟ್ರಿಗೆ ಕಡೆ ಹೋಗೋದಿಲ್ಲ. ಸೊ ಇದು ಎಷ್ಟು ಲೇಟ್ ಆಗುತ್ತೆ ಅಷ್ಟೇ ಅದು ಕರಕ್ಕೆ ಅಪಾಯ. ಅದು ಫೋರ್ಸ್ಫುಲಿ ಇದು ಮಾಡಿಕೊಂಡು ನಂತರ ಏನಾಗುತ್ತೆ, ಅಷ್ಟು ಫೋರ್ಸ್ಲಿಂದ ಅದು ಒತ್ತಡ ಹಾಕಿದ್ದಕ್ಕೆ ಆ ಕರ ಅಲ್ಲೇ ಡೆತ್ ಆಗಿಬಿಡುತ್ತೆ ಸರ್. ಅಂದರೆ ಸಾಮಾನ್ಯವಾಗಿ ಕರದ ಬಾಯಿ ಮತ್ತು ಮುಂದಿನ ಕಾಲು ಪೊಸಿಷನ್ದಲ್ಲಿ ಮುಂದೆ ಬರಬೇಕು, ಅದು ಇಳಿಯುವತ್ತಿನ ಸಂದರ್ಭದಲ್ಲಿ ಒಮ್ಮೆ ಹಿಮ್ಮುಖವಾಗಿ ಬಂದಾಗ ಅದಕ್ಕೆ ಆಕ್ಸಿಜನ್ ಸಪ್ಲೈ ಕಡಿಮೆ ಆಗೋ ಸಾಧ್ಯತೆ ಇರುತ್ತೆ. ಇಲ್ಲ ಸರ್, ಆಕ್ಸಿಜನ್ ಸಪ್ಲೈ ಕಟ್ ಆಗೋದಿಲ್ಲ. ಆಕ್ಸಿಜನ್ ಸಪ್ಲೈ ಯಾವಾಗ ಕಟ್ ಆಗುತ್ತೆ ಅಂದರೆ, ಅದು ತಾಯಿಗೆ ಮತ್ತು ಕರುಗಳಿಗೆ ಒಂದು ಕನೆಕ್ಷನ್ ಇದೆ, ಅಂಬಲಿಕಲ್ ಕಾರ್ಡ್. ಆ ಅಂಬಲಿಕಲ್ ಕಾರ್ಡ್ ಅಟ್ಟ ಡಿಟ್ಯಾಚ್ಮೆಂಟ್ ಏನು ಪ್ಲಾಸಿಂಟಲಿಂದ ಆಗಿರುತ್ತೆ, ಆ ಪ್ಲಾಸಿಂಟ ಯಾವಾಗ ಡಿಟ್ಯಾಚ್ ಆಗುತ್ತೆ ಆವಾಗ ಅವಕ್ಕೆ ಆಕ್ಸಿಜನ್ ಸಪ್ಲೈ ಕಡಿಮೆ ಆಗುತ್ತೆ. ಈಗ ಒಂದು ಸಂದರ್ಭದಲ್ಲಿ ಕರು ಒಳಗೆ ಹೊಟ್ಟೆ ಒಳಗೆ ಸತ್ತು ಬಿಟ್ಟಿದೆ ಅಂತಂದಾಗ ಡಾಕ್ಟರ್ ಆಗಿ ತಾವು ಏನು ಮಾಡ್ತೀರಿ? ಅವಾಗೆಲ್ಲ ರಾಸನ್ನು ಉಳಿಸೋದು ಭಾಳ ಮುಖ್ಯ. ಎಮ್ಮೆ ನೋಡಿರಿ, 100,000 ರೂಪಾಯಿ ತನಕ ಕಿಮ್ಮತ್ತಿನ ಎಮ್ಮೆಗಳಿರ್ತವೆ, ಕರು ಸತ್ತು ಬಿಟ್ಟಿದೆ ಹೊಟ್ಟೆಯಲ್ಲಿ. ಅಂಥ ಸಂದರ್ಭದಲ್ಲಿ ವೈದ್ಯರಾಗಿ ಏನು ಮಾಡ್ತಿರ್ತಾವೆ? ಆದಷ್ಟು ಬೇಗ ರೈತ ಬಂದವರಿಗೆ ನಾನು ವಿನಂತಿ ಮಾಡೋದು ಏನಂದರೆ, ಆದಷ್ಟು ಬೇಗ ಡಾಕ್ಟ್ರುಗಳಿಗೆ ಕರೆ ಮಾಡಬೇಕು. ಡಾಕ್ಟ್ರುಗಳು ಒಳ್ಳೆ ಟೈಮ್ನಲ್ಲಿ ಹೋದರೆ, ಕರು ಸತ್ತಿದ ನಂತರ ಕರು ತೆಗೆಯೋದು ಭಾಳ ಕಷ್ಟ ಸರ್. ಆದರೆ ಸಾಯದ ಮುಂಚೆ ಏನೇನು ಕರೆದ್ರೆ ಕರದ್ದು ಏನು ಪ್ರೆಸೆಂಟೇಷನ್ ಇದಾವೋ ಅದು ಸರಿಪಡೋಕ್ಕೆ ಈಸಿ, ನಾವು ಸರಿ ಪಡಿಬೋದು. ಕರ ಯಾವ ಕಡೆ ನಾವು ತಿರುಗಿಸ್ತೀವಿ ಆ ಕಡೆ ಹೋಗುತ್ತೆ, ಬಟ್ ಸತ್ತಿದ ಕರ ಬೇರೆ ಒಂದು ಕಡೆಯಿಂದ ಆಗೋದಿಲ್ಲ, ಅದು ಸೆಟೆ ಬಂದಂಗೆ ಆಗಿರ್ತದೆ, ರೈಗರ್ ಮಾರ್ಟಿಸ್ ಸೆಟ್ ಆಗುತ್ತೆ. ಸೊ ಅಂಥದ್ದಕ್ಕೆ ಕಷ್ಟ ತೆಗೆಯೋದು. ಈ ಅದಕ್ಕೆ ಒಂದಿಷ್ಟು ಅನುಭವ ಬೇಕು, ಅನುಭವ ಇರುವವರು ಅದನ್ನು ಆರಾಮ್ ತೆಗಿತಾರೆ ಸರ್. ಈಗ ಅದನ್ನ ಏನು ಸರ್ಜರಿ ಮಾಡಿ ಆ ತರ ತೆಗಿಲಿಕ್ಕೆ ಸಾಧ್ಯತೆ ಇಲ್ಲ ಹಳ್ಳಿ ಮಟ್ಟದಲ್ಲೆಲ್ಲ? ಹಳ್ಳಿ ಮಟ್ಟನಲ್ಲಿನೂ ನಾವು ಸರ್ಜರಿ ಮಾಡಿ ಒಂದೊಂದು ಟೈಮ್ ತೆಗಿತೀವಿ ಸರ್, ಅದು ಸಿ ಸೆಕ್ಷನ್. ಬಟ್ ಅನಿಮಲ್ಸ್ಗಳಿಗೆ ಸಿ ಸೆಕ್ಷನ್ ಮಾಡೋದು, ಸಿಜರಿಯನ್ ಮಾಡೋದು, ಪೋಸ್ಟ್ ಆಪರೇಟಿವ್ ಕೇರ್ದು ಭಾಳ ಕಷ್ಟ ಇದೆ. ಸೊ ಸಕ್ಸಸ್ ರೇಟು ಈ ಇತ್ತೀಚೆಗೆ ಎಲ್ಲರೂ ಮಾಡ್ತಾ ಇದ್ದಾರೆ, ಅದನ್ನು ಸಕ್ಸಸ್ ರೇಟ್ ಕೂಡ ಇದೆ ಸರ್. ಇಂಥ ಸಮಸ್ಯೆಗಳು ಈ ಭಾಗದಲ್ಲಿ ಹೇಗೆ ಜಾಸ್ತಿ ಬರ್ತಾ ಇದ್ದಾವ, ಸಿನ್ನೂರು ಭಾಗದಲ್ಲಿ ಇರ್ಬೋದು, ನಿಮ್ಮ ಅನುಭವದಲ್ಲಿ ಬರ್ತಾ ಇದ್ದಾವೆ ಇವೆಲ್ಲ? ಸಿನ್ನೂರು ಭಾಗದಲ್ಲಿ ಅತಿ ಆಗಿದೆ ಸರ್. ಇದು ಸುಮಾರು ನಾವು ಡಾಕ್ಟರ್ಸ್ಗಳು ಇಲ್ಲಿ ಎಷ್ಟು ಜನ ಇದ್ದೀವಿ, ಎಲ್ಲರೂ ಏನೂ ಇಲ್ಲ ಅಂದರೆ ಒಂದು ದಿವಸ ಒಂದೆರಡು ನೋಡ್ತಾ ಇರ್ತೀವಿ, ಆಮೇಲೆ ಇದನ್ನು ರಿಲೀಫ್ ಮಾಡ್ತಾ ಇದ್ದೀವಿ ಸರ್. ಅಂದರೆ ಮುಖ್ಯ ಕಾರಣ ಅಂತಂದರೆ ಒಳ್ಳೆ ಒಂದು ಫೀಡ್ಸ್ ಕೊಡಬೇಕು, ಸಮನಾಗಿ ದಾನಿ ಮಿಶ್ರಣ, ಒಣಮೇವು, ಹಸಿಮೇವು ಚೆನ್ನಾಗಿ ಕೊಡ್ತಾ ಇರಬೇಕು. ಅದಕ್ಕೆ ಬ್ಯಾಲೆನ್ಸ್ ಫೀಡ್ ಹಾಕಬೇಕು ಸರ್. ಅದಕ್ಕೆ ಬ್ಯಾಲೆನ್ಸ್ ಫೀಡ್ ಹಾಕಿದರೆ ಈ ಥರ ಪ್ರಾಬ್ಲಮ್ ಬರಲ್ಲ. ಬಟ್ ನಮ್ಮಲ್ಲಿ ಏನಾಗಿದೆ, ಹಸಿಮೇವದ್ದು ಏನು ರೈತರು ಗೊಬ್ಬರ ಹಾಕಿ ಹಸಿಮೇವು ಬೆಳೆಸ್ತಾ ಇದ್ದಾರೆ. ಸೊ ಅದರಲ್ಲಿ ಏನು ಇರಲ್ಲ. ಸ್ಪೆಷಲಿ ಒಂದು ಈಗ ನೇಪಿಯರ್ ಅಂತ ಬೆಳೆಸ್ತಾ ಇದ್ದಾರೆ, ಆ ನೇಪಿಯರ್ನಲ್ಲಿ ಅಂತೂ ಯೂರಿಯಾ 40 ಡೇಸ್ಗೆ ಒಂದ್ಸಲ ಕಟಾವು ಆದ ತಕ್ಷಣ ಯೂರಿಯಾ ಹಾಕಿಬಿಡ್ತಾರೆ. ಸೊ ಯೂರಿಯಾ ಹಾಕಿ ಅದು ಹೈ ನೈಟ್ರೇಟ್ ಲೆವೆಲ್ ಆಗಿ ಅದರಲ್ಲಿ ಕ್ಯಾಲ್ಸಿಯಮ್ ಅನ್ನೇ ಇರೋದಿಲ್ಲ ಸರ್. ಕೊನೆಯದಾಗಿ ಏನು ಹೇಳ್ತೀರಿ ನಮ್ಮ ರೈತರಿಗೆ, ವಿಶೇಷವಾಗಿ ಇಂಥ ಒಂದು ಸಮಸ್ಯೆ ಬರುವಂಥ ರೈತರಿಗೆ? ಜಾನುವಾರುಗಳು ಯಾವಾಗ ಗರ್ಭ ಕಟ್ಟಿದೆ ಅಂತ ಗೊತ್ತಾಯಿತು ಅವಾಗಲಿಂದ ಅದಕ್ಕೆ ಅದರ ತಕ್ಕಂತೆ ಆಹಾರ, ಸಮತೋಲನ ಆಹಾರವನ್ನು ಹಾಕೋದು ಉತ್ತಮ. ಆಮೇಲೆ ನಮ್ಮ ಡಿಪಾರ್ಟ್ಮೆಂಟ್ ಸಹಾಯದಿಂದ ಇದು ಕೌ ಮ್ಯಾಟ್ ಅಂತ ಬರ್ತಾ ಇದೆ. ಸೊ ಗರ್ಭಾವಸ್ಥೆ ಇರುವ ಜಾನುವಾರುಗಳಿಗೆ ಕೌ ಮ್ಯಾಟ್ ಉಪಯೋಗ ಮಾಡ್ಕೋಬೇಕು, ಅದು ಕಾಲು ಜಾರೋದಿಲ್ಲ, ಆಮೇಲೆ ಮಲ್ಗಕ್ಕೇನು ಕಂಫರ್ಟಬಲ್ ಇರುತ್ತೆ. ಸೊ ಇವೆಲ್ಲ ಉಪಯೋಗ ಮಾಡಿಕೊಂಡು ಆಮೇಲೆ ಗರ್ಭಾವಸ್ಥೆ ಇರುವ ಜಾನುವಾರುಗಳಿಗೆ ರಾತ್ರಿ ಎದ್ದದ್ದು ಒಂದ್ಸಲ ನೋಡ್ತಾ ಇರಬೇಕು. ಅವ್ರ ಮ್ಯಾನೇಜ್ಮೆಂಟ್ ಸರಿಯಾಗಿ ಮಾಡಿಕೊಂಡ್ರೆ ಏನು ತೊಂದರೆ ಆಗಲ್ಲ. ಒಳ್ಳೆಯದು ಡಾಕ್ಟ್ರೆ, ಇದುವರೆಗೆ ಈ ಒಂದು ಗರ್ಭಧರಿಸಿದ ರಾಸುಗಳಲ್ಲಿ ಬರ್ತಕ್ಕಂಥ ಸಮಸ್ಯೆ ಬಗ್ಗೆ ಮಾಹಿತಿ ಹಂಚಿಕೊಂಡೋದಕ್ಕೆ ನಮ್ಮ ರೈತರ ಪರ ನಿಮ್ಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ರೈತ ಬಂಧುವರೇ, ಇದುವರೆಗೂ ಗರ್ಭಧರಿಸಿದ ರಾಸುಗಳಲ್ಲಿ ಕರು ಸಮಸ್ಯೆ ಹಾಗೂ ಪರಿಹಾರ ಕುರಿತು ಜವಳಿಗೆರೆದ ಪಶುವೈದ್ಯರಾದ ಡಾಕ್ಟರ್ ರವೀಂದ್ರನಾಥ್ ಸರ್ಕಾರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವಿಜಿ ಬಾವಲತಿ. ಬನ್ನಿ ರೈತ ಬಂಧುರೇ, ಈಗೊಂದು ವಾಣಿಜ್ಯ ಪ್ರಕಟಣೆ. ಹರ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯೆ. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब भूले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत ಸರ್ಕಾರ. ವಾಣಿಜ್ಯ ಪ್ರಕಟಣೆ ಕೇಳಿದ್ರಿ. ರೈತ ಬಂಧುವರೇ, ಬನ್ನಿ ಈಗ ಕೇಳೋಣ. ಹತ್ತಿಯಲ್ಲಿ ಕೀಟ ನಿರ್ವಹಣೆ ಕುರಿತು ಕೀಟ ತಜ್ಞರಾದ ಡಾಕ್ಟರ್ ಎಸ್ಜಿ ಹಂಚಿನಾಳ್ ಅವರಿಂದ ಮಾಹಿತಿ. ಈಗ ಹತ್ತಿಯಲ್ಲಿ ಬರ್ತಕ್ಕಂಥ ಕೀಟಗಳ ಬಗ್ಗೆ ನೋಡೋಣ. ಹತ್ತಿಯಲ್ಲಿ ಪ್ರಮುಖವಾಗಿ ಬರ್ತಕ್ಕಂಥ ಕೀಟಗಳಂದ್ರೆ ಈ TSV ಅಂತ ಬರ್ತಾ ಇದೆ, ಟೊಬ್ಯಾಕೋ ಸ್ಟ್ರೀಕ್ ವೈರಸ್ ಅಥವಾ ನಂಜಾಣು ರೋಗ ಅಂತ ಬರ್ತಾ ಇದೆ. ಭಾಳಷ್ಟು ಪ್ರಾಬ್ಲಮ್ ಅಲ್ಲಿ ರೈತರಿಂದ ಬರ್ತಾ ಇದೆ. ಅದಕ್ಕೆ ಹತ್ತಿಯಲ್ಲಿ ನಾವು ಈ ಕೀಟಗಳನ್ನು ಎರಡವಾಗಿ ವಿಂಗಡಿಸಬಹುದು. ಒಂದು ರಸ ಇರುವ ಕೀಟಗಳು, ಇನ್ನೊಂದು ಈ ಕಾಯಿ ಕೊರೆಯುವಂಥ ಕೀಟಗಳು. ರಸ ಇರುವ ಕೀಟಗಳಲ್ಲಿ ನಿಮಗೆ ಗೊತ್ತಿದ್ದಂಗೆ ಥ್ರಿಪ್ಸ್ ನುಸಿ ಅಂತ ಬರ್ತದೆ, ಆಮೇಲೆ ಹಸಿರು ದ್ವಾಮಿ ಅಂತ ಕರಿತೀವಿ ನೀವು, ಹಸಿರು ಜಿಗಿಹುಳು ಅಥವಾ ನಾವು ಜಾಸಿಟ್ಸ್ ಅಂತ ಕರಿತೀವಿ, ಅದು ಒಂದು. ಆಮೇಲೆ ಎಫಿಡ್ ನುಸಿ ಅಂತ ಬರ್ತದೆ. ಇವು ಪ್ರಮುಖವಾಗಿ ಬರ್ತಕ್ಕಂಥ ರಸ ಇರುವಂಥ ಕೀಟಗಳು. ನೀವು ಬಿತ್ತಿದ 40-45 ದಿವಸದಿಂದ ಸ್ಟಾರ್ಟ್ ಆಗ್ತದೆ. 30 ದಿವಸದವರೆಗೂ ಏನು ಬೇಕಾಗೋದಿಲ್ಲ, ಯಾಕಂದರೆ ಅದಕ್ಕೆ ಬೀಜೋಪಚಾರ ಮಾಡಿರ್ತಾರೆ, ಏನು ಬೇಕಾಗೋದಿಲ್ಲ, ಯಾವ ಸ್ಪ್ರೇನು ಬೇಕಾಗೋದಿಲ್ಲ. 45 ದಿವಸದ ನಂತರ, ಯೂಸಲ್ಲಿ 40-45 ದಿವಸದ ನಂತರ ಅದಕ್ಕೆ ಸಿಂಪರಣೆಗಳು ಬೇಕಾಗ್ತವೆ. ಅದಕ್ಕೆ ನಾ ಎಲ್ಲಿ ಓದಲ್ಲೆಲ್ಲ ಹೇಳ್ತಾ ಇದ್ದೀನಿ, ಇವನ್ ರೇಡಿಯೋದಲ್ಲೂ ಹೇಳಿದ್ದೀವಿ. ರೈತರು ಏನು ಮಾಡ್ತಾ ಇದ್ದೀರಿ ಅಂದರೆ, ರಸ ಇರೋ ಕೀಟಗಳಿಗೆ ಪ್ರಮುಖವಾಗಿ ಅಂದರೆ ಮಾರುಕಟ್ಟೆಯಲ್ಲಿ ಭಾಳಷ್ಟು ಕೀಟನಾಶಕಗಳು ಸಿಗ್ತವೆ. ಅದರಲ್ಲಿ ಭಾಳಷ್ಟು ಕೀಟನಾಶಕಗಳಿಗೆ ಏನೇ ಅಂದರೆ ಪ್ರತಿರೋಧಕ ಶಕ್ತಿ ಬಂದವು. ದಿವಸ ಸ್ಪ್ರೇ ಮಾಡಿದ್ರು ಸಾಯಂಕಾಲ ಇಲ್ಲ 4 ದಿನಕ್ಕೆ ಮತ್ತೆ ಬರ್ತದೆ, ಅಂಥ ಪರಿಸ್ಥಿತಿ ಇದೆ ಈಗ. ಅದಕ್ಕೆ ನಾವು ಎಲ್ಲ ಕಡೆ ಹೇಳ್ತಾ ಇದ್ದೀವಿ, ಈಗ ಏನು ಸ್ಪ್ರೇ ಮಾಡಿರಿ ಅಂದರೆ ಎಲ್ಲ ರೈತರು ಹೇಳ್ತಾರೆ ಎಸಿಫೆಟು ಮೋನೋ, ಅದೊಂಥರ ಹಾಲು ಸಕ್ಕರೆ ಇದ್ದಂಗೆ ಅದ ನಿಮಗೆಲ್ಲರಿಗೆ. ಅದು ಏನು ಸ್ಪ್ರೇ ಮಾಡಿರಿ ಅಂದರೆ ಎಸಿಫೆಟು ಮೋನೋ ಕಾಮನ್. ಅದು ಏನು, ಅದು ಅವರು ಏನು ಡೀಲರ್ಸ್ಗಳು ಏನು ಕೊಡ್ತಾರೋ ಅದು ತೊಗೊಂಡೋಗಿ ಸ್ಪ್ರೇ ಮಾಡ್ತಾ ಇದ್ದಾರೋ ಅಥವಾ ಏನು ಗೊತ್ತಿಲ್ಲ. ಅದಕ್ಕೆ ನಾವು ಭಾಳ ಕಡೆ ಹೇಳಿದ್ದೀವಿ, ಎಸಿಫೆಟು ಮೊನೋಕ್ರೋಟೋಫಾಸು, ಆಮೇಲೆ ಕಾನ್ಫಿಡಾರು ಅಥವಾ ಸೂಪರ್ ಕಾನ್ಫಿಡಾರು, ಇವಕ್ಕೆ ಯಾವಕ್ಕೂ ಕಂಟ್ರೋಲ್ ಆಗ್ತಾ ಇಲ್ಲ. ಆಮೇಲೆ ಅಸಿಟಮಿಪ್ರಿಡ್ ಪ್ರೈಡ್ ಅಂತ ಬರ್ತದಲ್ಲ ಅದು, ಅದಕ್ಕೆ ಯಾವುದಕ್ಕೂ ಈ ರಸ ಇರುವ ಕೀಟಗಳು ಕಂಟ್ರೋಲ್ ಆಗ್ತಾ ಇಲ್ಲ. ಅದಕ್ಕೆ ನಾವು ರೈತರಿಗೆ ಹೇಳ್ತಾ ಇದ್ದೀವಿ, ಹೊಸ ಕೀಟನಾಶಕ ಸಾಕಷ್ಟು ಮಾರ್ಕೆಟ್ನಲ್ಲಿ ಇದ್ದಾವೆ. ಅದರಲ್ಲಿ ಕೆಲವೊಂದು ಎಕ್ಸಾಂಪಲ್ ಅಂದರೆ ಇವು ಆಕ್ಟ್ರಾ ಅಂತಿದೆ, ಥಯಾಮಿಥಾಕ್ಸಮ್ ಅಂತ ಬರ್ತದೆ, ರೈತ ಕೇಳಿರ್ಬೇಕು ನೀವೆಲ್ಲ ಇದನ್ನ. ಆಮೇಲೆ ಓಸಿನ್ ಅಥವಾ ಟೋಕನ್ ಅಂತ ಬರ್ತದೆ ಇನ್ನೊಂದು ಕೀಟನಾಶಕ, ಅಥವಾ ಇನ್ನೊಂದು ಉಲಾಲ ಅಂತ ಬರ್ತದೆ, ಅದರಲ್ಲಿ ಫ್ಲೋನಿಕಮೆಂಟ್ ಇರ್ತದೆ. ಇವು ಕೇಳಿರ್ತೀರಿ ನೀವೆಲ್ಲ, ಇವು ಓಸಿನ್ನು ಟೋಕನ್ನು ಉಲಾಲಾಗೆ, ಆಮೇಲೆ ಆಕ್ಟ್ರಾ, ಆಮೇಲೆ ಇತ್ತೀಚೆಗೆ ಡೈಫೆಂಥಿರಾನ್ ಅಂತಿದೆ ಇನ್ನೊಂದು, ಅದಕ್ಕೆ ಪೋಲೋ ಅಂತ ಕರಿತೀವಿ. ಭಾಳಷ್ಟು ಅದು ಪೌಡ್ರು ಸಿಗ್ತದೆ ಮತ್ತು ಲಿಕ್ವಿಡು ಸಿಗ್ತದೆ. ಇವು ಇಷ್ಟು ಕೀಟನಾಶಕಗಳು ಚೆನ್ನಾಗಿ ಕೆಲಸ ಮಾಡ್ತವೆ, ಎಲ್ಲ ರಸ ಇರೋ ಕೀಟಗಳಿಗೆ ಚೆನ್ನಾಗಿ ಕೆಲಸ ಮಾಡ್ತವೆ. ಅದಕ್ಕೆ ಆದಷ್ಟು ರೈತರು ಇವುಗಳನ್ನೇ ಅಂದರೆ ಒಂದೇ ಉಪಯೋಗಿಸ್ಬಾರ್ಬಾರ್ದು, ಒಂದಾದ್ರೆ ಇನ್ನೊಂದು ಬೇರೆ ಬೇರೆ ಥರದನ್ನ ಕೀಟನಾಶಕಗಳನ್ನು ಉಪಯೋಗಿಸ್ಬೇಕು. ಮೊದಲನೇದಾಗಿ ನೀವು ಉಲಾಲ ಅಥವಾ ಓಸಿನ್ ಅಥವಾ ಟೋಕನ್ಗಳನ್ನು ಉಪಯೋಗಿಸ್ಬೋದು. ಅದಾದ ನಂತರ ರಿಪೀಟ್ ಮಾಡ್ಕೋತ ಹೋಗ್ಬೇಕು, ಒಂದೇ ಯೂಸ್ ಮಾಡದಂತೆ ಕೀಟನಾಶಕಗಳನ್ನ ಬಳಸ್ಬಾರ್ದು, ಪದೇ ಪದೇ ಅದನ್ನೇ ಬಳಸಬಾರ್ದು. ಬಳಸಿದ್ರೆ ಏನಾಗ್ತದೆ ಅಂದರೆ ಮತ್ತೆ ಅವಕ್ಕೆ ಪ್ರತಿರೋಧಕ ಶಕ್ತಿ ಬರ್ತದೆ. ಅದಕ್ಕೆ ಇವೇ 4-5 ಕೀಟನಾಶಕಗಳು ಹೇಳಿದ್ನಲ್ಲ ಇವುಗಳನ್ನು. ಆಮೇಲೆ ಇತ್ತೀಚೆಗೆ ಹೋದ ವರ್ಷದಿಂದ ಇನ್ನೊಂದು ಸಫೀನಾ ಅಂತ ಬಂದಿದೆ ಮಾರ್ಕೆಟ್ನಲ್ಲಿ, ಅದು ಈ ಬಿಳಿ ನೊಣ ಮತ್ತು ಹಸಿರು ಜಿಗಿಹುಳಕ್ಕೆ ಸಫೀನಾ ಅಂತ ಬಂದಿದೆ. ಅದರಲ್ಲಿ ಎಪಿಡೋಪೈರೋಪಿನ್ ಅಂತ ಕೆಮಿಕಲ್ ಇದೆ, ಅದು ಸಹ ಇವೆರಡು ಕೀಟಗಳಿಗೆ, ಒಂದು ಹಸಿರು ದಾಮಿಗೆ ಇನ್ನೊಂದು ಬಿಳಿ ನೊಣಕ್ಕೆ ಅತ್ಯಂತ ಚೆನ್ನಾಗಿ ಕೆಲಸ ಮಾಡ್ತದೆ. ಇವಿಷ್ಟು ಕೀಟನಾಶಕಗಳು ಸಾಕು. ಆಮೇಲೆ ಇತ್ತೀಚೆಗೆ ಏನಾಗಿದೆ, ಮಾರ್ಕೆಟ್ನಲ್ಲಿ ಭಾಳಷ್ಟು ಕಾಂಬಿ ಪ್ರಾಡಕ್ಟ್ಸ್ ಇದ್ದಾವೆ, ಅಂದರೆ ಒಂದೊಂದರಲ್ಲಿ ಎರಡೆರಡು ಇದ್ದಂಥ ಕೆಮಿಕಲ್ಗಳು ಬಂದಿದ್ದಾವೆ. ಅದರಲ್ಲಿ ಕೆಲವೊಂದಷ್ಟು ಎಫೆಕ್ಟಿವ್ ಆಗಿ ಇದ್ದಾವೆ, ನಾವು ಟೆಸ್ಟ್ ಮಾಡಿ ನೋಡಿದ್ದೀವಿ. ಅದರಲ್ಲಿ ಒಂದು ಈ ಬೈರಿ ಪ್ರಾಕ್ಸಿಪೆನ್ ಪ್ಲಸ್ ಡೈಫೆನ್ಥಿರಾನ್ ಅಂತ ಇದೆ, ಕೇಳಿರ್ಬೇಕು ನೀವೆಲ್ಲ ಅದನ್ನ. ಆ ಗೊರಿಲ್ಲಾ ಅಂತಿದೆ, 525 ಅಂತಿದೆ, ಬಹಳಷ್ಟು ಬೇರೆ ಬೇರೆ ಕಂಪ್ನಿ ಇದಾವೆ. ಅದು ಸ್ವಲ್ಪ ಈ ಎಲ್ಲ ರಸಾಯನ ಕೀಟಗಳಿಗೆ ಚೆನ್ನಾಗಿ ಕೆಲಸ ಮಾಡ್ತದೆ. ಬೈರಿ ಪ್ರಾಕ್ಸಿಪೆನ್ ಪ್ಲಸ್ ಡೈಫೆನ್ಥಿರಾನ್ ಅಂತಿದೆ, ಅದು ಎಕರೆಗೆ ಒಂದು 300-350 ml ಅಷ್ಟು ಉಪಯೋಗ ಮಾಡಿದ್ರೆ, ಎಲ್ಲೆಲ್ಲಿ ಈ ಕೆಮಿಕಲ್ ಉಪಯೋಗ ಮಾಡಿದ್ರೆ ಅಲ್ಲೆಲ್ಲ ಸ್ವಲ್ಪ ಈ ಇದೇನು ವೈರಲ್ ಡಿಸೀಸ್ ಬಂದಿದೆ, TSV ಅಥವಾ ಏನ್ ಕರಿತೀವಿ ಅದನ್ನ, ಅಂಜಾಣ ರೋಗ, ಅದು ಸ್ವಲ್ಪ ಕಡಿಮೆ ಕಂಡು ಬಂದದೆ. ಅದಕ್ಕೆ ರೈತರು ನೋಡ್ರಿ, ಎಲ್ಲೆಲ್ಲಿ ನಿಮಗೆ ಥ್ರಿಪ್ಸ್ ಹಾವಳಿ ಇದೆ ಅಲ್ಲಿ ಮಾತ್ರ ಈ ಕೆಮಿಕಲ್ಗಳನ್ನ ಉಪಯೋಗ ಮಾಡಿದ್ರೆ ನೀವು ರಸಾಯನ ಕೀಟಗಳನ್ನ ಕಡಿಮೆ ಮಾಡಬಹುದು. ಆಮೇಲೆ 90 ದಿವಸದ ನಂತರ ಯೂಸ್ವಲಿ ರಸಾಯನ ಕೀಟಗಳು ಕಡಿಮೆ ಆಗ್ತಾ ಹೋಗ್ತದೆ. ಆಮೇಲೆ ನಿಮಗೆ ಇದು ಗುಲಾಬಿ ಕಾಯಿ ಕೊರಕ, ಹತ್ತಿ ಏನು ಕುಡ್ಡು ಹೊಡಿತದಲ್ಲ, ಅದು ಭಾಳಷ್ಟು ಪ್ರಾಬ್ಲಮಿಟಿಕ್ ಮಾಡ್ತಾ ಇದೆ ಎಲ್ಲ ಕಡೆ. ಅದಕ್ಕೆ ರೈತರು ಏನು ಮಾಡ್ಬೇಕಂದ್ರೆ ಮುಂಜಾಗ್ರತವಾಗಿ ನಾವು ಹೇಳಿದೀವಿ ಎಲ್ಲ ರೈತರಿಗೆ ಏನಪ್ಪ ಅಂದ್ರೆ, ಈ ಮೋಹಕ ಬಲೆಗಳು ಅಥವಾ ನಾವು ಅದನ್ನ ಈ ಲೈಂಗಿಕ ಬಲೆಗಳಂತ ಕರಿತೀವಿ, ಅವುಗಳನ್ನು ಅಳವಡಿಸಿಕೊಳ್ಬೇಕು. ನಾವು ಅಲ್ಲಿ ಒಂದು ಇಟ್ಟಿದ್ದೀವಿ, ಅದರಲ್ಲಿ ಮಾತ್ಸ್ನು ಬಂದವ. ನೀವು ಈ ಗುಲಾಬಿ ಕಾಯಿ ಕೊರಕದ ಪತಂಗಗಳು ಯಾವ ರೀತಿ ಇರ್ತಾವಂತ ನೋಡ್ಕೋಬಹುದು. ಅಲ್ಲಿ ಹಾಕಿದೀನಿ, ಒಂದು ಇಟ್ಟಿದೀವಿ, ಅದರಲ್ಲಿ ಒಂದಷ್ಟು ಲೈವ್ ಇದಾವೆ, ಹುಳ ಇನ್ನೂ ಜೀವ ಇದ್ದಂಥವು ಇದಾವೆ, ನೋಡ್ಕೊಂಡು ಹೋಗ್ರಿ. ಅದನ್ನೆಲ್ಲ ರೈತರು ಹಾಕೋಬೇಕು ಅಂದ್ರೆ, ಎಕರೆಗೆ ಒಂದು 2 ಅವನ್ನು ಹಾಕೊಂಡ್ರೆ ನಿಮಗೆ ನಿಮ್ಮ ಹೊಲದಾಗ ಅಟ್ಲೀಸ್ಟ್ ಯಾವಾಗ ಬಂದಿದೆ ಅಂತ ಗೊತ್ತಾಗ್ತದೆ. ಇದೇನಾಗಿದೆ ಅಂದ್ರೆ ಹಸಿ ಕಾಯಿ ಕೊರಕ ಕಾಣ್ತದೆ ಕಣ್ಣಿಗೆ, ತಿನ್ನೋದು ಕಾಣ್ತದೆ, ನೀವು ಸ್ಪ್ರೇ ಮಾಡಬಹುದು. ಬಟ್ ಗುಲಾಬಿ ಕಾಯಿ ಕೊರಕ ಕಣ್ಣಿಗೆ ಕಾಣೋದಿಲ್ಲ, ಕಾಯಿ ಸಣ್ಣದಿದ್ದಾಗ ಅದ್ರ ಮೇಲೆ ತತ್ತಿ ಇಡ್ತದೆ, ತತ್ತಿಯಿಂದ ಬಂದಂತ ಮರಿಗೆ ಅದು ಕೊರ್ಕೊಂಬಿಟ್ಟು ಒಳಗಡೆ ಹೋಗಿ ಸೇರ್ಕೊಂಡ್ಬಿಡ್ತದೆ. ಹತ್ತಿ ಕುಡ್ ಹೊಡೆದಾಗೆ ಗೊತ್ತಾಗ್ತದೆ ನಿಮ್ಗೆ, ಅಲ್ಲಿ ತನಕ ಅದ್ರದ್ದು ಏನು ಗೊತ್ತೇ ಆಗೋದಿಲ್ಲ. ನೀವು ನೋಡಿರ್ಬೇಕು ಹಸಿರು ಕಾಯಿ ಹೊಡೆದ್ ನೋಡ್ರೆ ಒಳಗೆ ಗುಲಾಬಿ ಬಣ್ಣದ ಕೀಡಿ ಕಾಣ್ತದಲ್ಲ, ಅದೇ ಗುಲಾಬಿ ಕಾಯಿ ಕೊರಕ ಅಂತ ಕರಿತೀವಿ. ಅದು ಕಣ್ಣಿಗೆ ಕಾಣೋದಿಲ್ಲ, ಅದಕ್ಕೆ ಯಾವಾಗ ಸ್ಪ್ರೇ ಮಾಡ್ಬೇಕು ಅನ್ನೋದು ಅತ್ಯಂತ ಪ್ರಮುಖವಾದಂತಹ ವಿಷಯ ಇಲ್ಲಿ. ಅದಕ್ಕೆ ರೈತರೆಲ್ಲ ಏನ್ ಮಾಡ್ಬೇಕು ಮುಂಜಾಗ ಅದನ್ನ ಹಾಕೊಂಡ್ರೆ ಅಂದ್ರೆ ಯಾವಾಗ ಯಾವಾಗ ಅದ್ರಾಗ ಪತಂಗ ಬಂದ್ ಬೀಳ್ತವೆ, ಒಂದ್ 8 ಪತಂಗ ಕಂಟಿನ್ಯೂಸ್ ಆಗಿ ಒಂದ್ 2-3 ದಿನ ಬಿದ್ದು ಅಂದ್ರೆ ಅದು ಸ್ಪ್ರೇ ಮಾಡೋ ಹಂತಕ್ಕೆ ಬಂದೆ ಮುಟ್ಟಿದೆ ಅಥವಾ ಡೇಂಜರ್ ಬಂದ್ ಮುಟ್ಟಿದೆ ಅಂತ. ನೀವ್ ಹೆಂಗ್ ಇವ್ ಹಸಿರು ಕಾಯಿ ಕೊರಕ ಅದು ಎಲೆ ಮುದ್ರ ಆದ ತಕ್ಷಣ ಸ್ಪ್ರೇ ಮಾಡ್ತೀವಿ, ಆ ತರ ಅದು ಒಂದು ಲ್ಯಾಂಡ್ ಮಾರ್ಕ್, ನಿಮ್ಗೆ ಅದ್ ನೋಡಿದ ತಕ್ಷಣ ಸ್ಪ್ರೇ ಮಾಡಕ್ ಅನುಕೂಲ ಆಗ್ತದೆ. ಅದೊಂದು, ಅದು ಯಾವಾಗಾದ್ರೆ ಬೀಳ್ತಾ ಅದ್ರಾಗ ಸ್ವಲ್ಪ ಒಂದಿಷ್ಟು ಇಂಪಾರ್ಟೆಂಟ್ ಕೆಮಿಕಲ್ ಏನಪ್ಪಾ ಅಂದ್ರೆ ಈ ಗುಲಾಬಿ ಕಾಯಿ ಕೊರಕಕ್ಕೆ ಯಾವ ರೀತಿ ನಾವು ಕಂಟ್ರೋಲ್ ಮಾಡಬಹುದು ಅಂದ್ರೆ, ಈ 65-70 ದಿವಸಕ್ಕೆ ಈ ಕ್ಲೋರೋಫೈರಿಫಾಸ್ ಅಥವಾ ಪ್ರೊಫೆನೋಫಾಸ್ ಮುಂಜಾಗ್ರತವಾಗಿ ಅದನ್ನೊಂದು ಸ್ಪ್ರೇ ಮಾಡ್ಕೋಬಹುದು. ಆಮೇಲೆ 90 ದಿವಸಕ್ಕೆ ಒಂದು ಇತ್ತೀಚೆಗೆ ಒಂದು ಕಾಂಬಿ ಪ್ರಾಡಕ್ಟ್ ಇದೆ ಎಂಪ್ಲಿಗೋ ಅಂತೇಳಿ, ಅದರಲ್ಲಿ ಎರಡಿದೆ, ಕ್ಲೋರ್ ಎಂಟ್ರಿನ್ ಇಪ್ರೋಲ್ ಕೊರಾಜಿನ್ ಪ್ಲಸ್ ಲ್ಯಾಂಬ್ಡಾ ಸಹ ಎರಡು ಕಾಂಬಿನೇಷನ್ ಇದೆ. ಅದು ಸ್ವಲ್ಪ ಪ್ರಮುಖ ಅತ್ಯಂತ ಯಶಸ್ವಿ ಕೆಲಸ, ಅದನ್ನ 90 ದಿವಸಕ್ಕೆ ಅದನ್ನ ಒಂದು ಉಪಯೋಗ ಮಾಡ್ರಿ. ಆಮೇಲೆ 15 ದಿವಸದ ನಂತರ 105-106 ದಿವಸಕ್ಕೆ ನೀವು ಯಾವ್ದಾದ್ರು ಈ ಪೈರೆಥ್ರಾಯ್ಡ್ ಗುಂಪಿಗೆ ಸೇರಿದಂತ ಕೀಟನಾಶಕಗಳಿದಾವೆ ಬಹಳಷ್ಟು, ಈ ಡೈನಿಟಾಲ್ ಒಂದು ಬರ್ತದೆ, ಫೆನ್ ಪ್ರೊಫೆಥ್ರಿನ್ ಅದು ಅಥವಾ ಬೈಫೆನ್ಥ್ರಿನ್ ಅಥವಾ ಸೈಪರ್ಮೆಥ್ರಿನ್, ಇವು 110 ದಿವಸಕ್ಕೆ ಒಂದ್ ಸಾರಿ, 90 ದಿವಸಕ್ಕೆ ಒಂದು, 105-110 ದಿವಸಕ್ಕೆ ಒಂದು, ಈ ಮೂರು ಸ್ಪ್ರೇ ಸಾಕು ಗುಲಾಬಿ ಕಾಯಿ ಕೊರಕ ನಿಮ್ ಕಡೆಕ್ ಆಗ್ತದೆ. ಬಟ್ ಏನೋ ಕರೆಕ್ಟ್ ಟೈಮಿಗೆ ಸ್ಪ್ರೇ ಮಾಡ್ಬೇಕು. ಅದು ಕರೆಕ್ಟ್ ಟೈಮ್ ಸ್ಪ್ರೇ ಮಾಡಕಂದ್ರೆ ಲೈಂಗಿಕ ಬಲೆಗಳು ಅಥವಾ ಮೋಹಕ ಬಲೆಗಳಿತ್ತೋ ಅವನ್ನ ಹಾಕೊಂಡ್ರೆ ಒಳ್ಳೇದು ಅಂದ್ರೆ ಯಾವ ಸ್ಪ್ರೇ ಮಾಡ್ಬೇಕಂತ ಗೊತ್ತಾಗ್ತದೆ. ಇವು ಮೂರು ಸ್ಪ್ರೇ ಆದ್ರೆ ನೀವು ಗುಲಾಬಿ ಕಾಯಕನ ಅತ್ಯಂತ ಯಶಸ್ವಿಯಾಗಿ ಅದನ್ನ ಕಂಟ್ರೋಲ್ ಮಾಡಬಹುದು. ಇದಿಷ್ಟು. ಆಮೇಲೆ ಇತ್ತೀಚೆಗೆ ಗುಲಾಬಿ ಕಾಯಿ ಕೊರಕಕ್ಕೆ ಇನ್ನೊಂದು ಟೆಕ್ನಾಲಜಿ ಬಂದಿದೆ ನಮ್ಮಲ್ಲಿ, ಅದೇನಂದ್ರೆ ಕೀಟ ಸಂಯೋಗದ ತಡೆಯುವ ತಂತ್ರಜ್ಞಾನ ಅಥವಾ ಮೇಟಿಂಗ್ ಡಿಸೆಪ್ಷನ್ ಟೆಕ್ನಾಲಜಿ ಅಂತ ಕರಿತೀವಿ. ಅದು ಬಹಳಷ್ಟು ಕಡೆ ನಾವು ಅದನ್ನ ಡೆಮಾನ್ಸ್ಟ್ರೇಷನ್ ಮಾಡಿದೀವಿ ಕಳೆದ 2-3 ವರ್ಷಗಳಲ್ಲಿ. ಅದು ಏನಪ್ಪ ಅಂದ್ರೆ ಈ ಟ್ಯೂಬ್ ತರ ಇದೆ, ಪೇಸ್ಟ್ ತರ ಇದೆ, ಅದ್ರ ಎಕರೆಗೆ ಒಂದು ಟ್ಯೂಬ್ ಮೂರು ಸರಿ ಹಚ್ಚಬೇಕು, ಬಿತ್ತಿದ 50 ದಿವಸಕ್ಕೆ, ಆಮೇಲೆ 80 ದಿವಸಕ್ಕೆ, 100 ದಿವಸ, ಮೂರು ಸರಿ ಹಚ್ಚಿಬಿಟ್ರೆ ನೀವು ಗುಲಾಬಿ ಕಾಯಿ ಕೊರಕನ ನೀನೆ ಸ್ಪ್ರೇ ಮಾಡೋದೇ ಬೇಕಾಗಿಲ್ಲ, ಸುಮ್ಮ ಹಚ್ಚಿ ಮನೆ ಮುಕ್ಕೊಂಡ್ರೆ ಸಾಕು, ತನ್ ತಾನೇ ಕಂಟ್ರೋಲ್ ಆಗ್ತದೆ. ಅದಕ್ಕೆಲ್ಲ ಅದನ್ನ ಹೆಚ್ಚಿನ ರೈತರು ಮಾಡಿದ್ರೆ ಒಳ್ಳೇದದು, ಅಂದ್ರೆ 1-2 ಎಕರೆಗೆ ಅಷ್ಟು ಯಶಸ್ವಿ ಆಗಲ್ಲ, ಒಂದು 10 ಎಕರೆ 15 ಎಕರೆ 20 ಎಕರೆ ಅಥವಾ ಎಲ್ಲ ರೈತರು ಸಾಮೂಹಿಕವಾಗಿ ಮಾಡಿದ್ರೆ ಈ ಗುಲಾಬಿ ಕಾಯಿ ಕರಕನ ಒಂದು 2-3 ವರ್ಷದಲ್ಲಿ ನಾವು ಅದನ್ನ ಕಂಟ್ರೋಲ್ ಮಾಡಬಹುದು, ಎಲ್ಲ ರೈತರು ಅದನ್ನ ಮಾಡಿದ್ರೆ ಸಾಮೂಹಿಕವಾಗಿ ಮಾಡಿದ್ರೆ. ಆದ್ರೆ ಏನಾಗ್ತದೆ ಅಂದ್ರೆ ಅಲ್ಲಿ ಗಂಡು ಹೆಣ್ಣು ಕೂಡ್ಕೊಳ್ದಂಗೆ ನೋಡ್ಕೋತದ. ಇದೇನು ಮೋಹಕ ಬಲೆಗಳಲ್ಲಿ ನಾವು ಏನು ಟ್ಯೂಬ್ ಹಾಕ್ತಿವಲ್ಲ, ಆದ್ರೆ ಹೆಣ್ಣುಳ ಏನು ಸ್ರವಿಸ್ತದೆ ಕೆಮಿಕಲ್ಲು, ಅದನ್ನ ಗಂಡುಳ ನೋಡ್ಕೊಂಡ್ ಬಂದು ಬೀಳ್ತದೆ. ಬಟ್ ಇಲ್ಲಿ ಏನಾಯ್ತಂದ್ರೆ ಗಿಡಕ್ಕೆ ಹಚ್ಕೊಂಡು ಹೋಗೋದು ಅದನ್ನ, ಅಂದ್ರೆ ಒಂದು ಹೊಲದಲ್ಲಿ ಒಂದು 400 ಸ್ಪಾಟ್ನಲ್ಲಿ ಅದನ್ನ ಹಚ್ಕೊಂಡು ಹೋಗ್ಬಿಟ್ರೆ ಗಂಡುಳ ಹೆಣ್ಣುಳು ಹುಡ್ಕೊಂಡ್ ಬರ್ತದಲ್ಲ, ಅದಕ್ಕೆ ಸಿಗೋದಿಲ್ಲ, ಗಂಡುಳ ಮತ್ತೆ ಹೆಣ್ಣುಳಿಗೆ ಸಹಯೋಗ ಆಗೋದಿಲ್ಲ. ಈ ರೀತಿ ಅದನ್ನ ತಡಿ ಹಿಡಬಹುದು, ಅಂದ್ರೆ ಮುಂದೆ ಅದಕ್ಕೆ ತತ್ತಿ ಇಡಂಗಿಲ್ಲ, ಆಮೇಲೆ ಅದರಿಂದ ನೆಕ್ಸ್ಟ್ ಜನರೇಷನ್ ಬರೋಲ್ಲ, ಅಂದ್ರೆ ಮುಂದೆ ಗುಲಾಬಿ ಕಾಯಿ ಬರೋದಿಲ್ಲ. ಈ ರೀತಿ ಅದನ್ನ ನೀವು ಯಶಸ್ವಿಯಾಗಿ ಅದನ್ನ ತಡೆಯ ಅದನ್ನ ಆಮೇಲೆ ಇಲ್ಲಿ ಸಿಗ್ತಾ ಇದೆ ಕ್ರೆಮಿಟ್ ಅನ್ನೋದು ಟ್ಯೂಬ್ ರಾಯಚೂರಲ್ಲೇ ಸಿಗ್ತದೆ, ಅವ್ರದ್ದು ಬೇಕಾದ್ರೆ ನಿಮಗೆ ಫೋನ್ ನಂಬರ್ ಕೊಡ್ತದೆ ಎಲ್ಲಿ ಸಿಗ್ತದೆ ಅಂತ ಹೇಳ್ತೀವಿ. ಬಟ್ ಈಗ ಅದು 60-70 ದಿವಸ ಆಗಿದೆ. ಬಟ್ ಅದೇನಂದ್ರೆ ಮುಂಚಿತವಾಗಿ ಬಿತ್ತಿದ 40-45 ದಿವಸಕ್ಕೆ ಹಚ್ಕೊಂಡ್ರೆ ಒಳ್ಳೆಯದು, ಅಲ್ಲಿಂದ 3 ಬಾರಿ ಅದನ್ನ ಹಚ್ಕೊಂಡ್ಬಿಟ್ರೆ ಸಾಕು, ನೀವು ಯಶಸ್ವಿಯಾಗಿ ಗುಲಾಬಿ ಕಾಯಕವನ್ನು ಅದನ್ನ ಹತೋಟಿ ಮಾಡಬಹುದು. ಅದಕ್ಕೆ ಇದಿಷ್ಟು ಹತ್ತಿಯಲ್ಲಿ ಬರ್ತಕ್ಕಂಥ ಕೀಟಗಳ ಬಗ್ಗೆ. ಇನ್ನೊಂದು ಏನಂದ್ರೆ ಅದೇ ಈ ವರ್ಷ ಅದನ್ನ ನಾವು ಕೇಳಿದ್ವಿ, ಎಲ್ಲರೂ ಹತ್ತಿಗೆ ಹೋಗ್ಬಿಟ್ಟಿದೀವಿ, ತೊಗರಿ ಬಿಟ್ಟಿರಿ, ಇವನ್ನ ಭತ್ತನೂ ಬಿಟ್ಟಿರಿ, ಮೆಣಸಿನ್ಕಾಯಿ ಬಹಳ ಕಡಿಮೆ ಆಗಿದೆ, ಎಲ್ಲರೂ ಹತ್ತಿಗೆ ಹೋಗಿರಿ. ಕಾರಣ ಅಂದ್ರೆ ಅದೇ ಲಾಸ್ಟ್ ಇಯರ್ ಹತ್ತಿಗೆ ರೇಟ್ ಚೆನ್ನಾಗಿತ್ತು ಅಂತ ಎಲ್ಲರೂ ಅದಕ್ಕೆ ಹೋಗಿರಿ. ಬಟ್ ಅದೇ ಈಗ ಅವ್ರು ಸರ್ ಹೇಳ್ತಿದ್ದು ಅಂದ್ರೆ ಮಿಶ್ರ ಬೆಳೆಯಾಗಿ ಹತ್ತಿಯಲ್ಲಿ ಬೇರೆ ಬೇರೆ ಮಿಶ್ರ ಬೆಳೆಯಾಗಿ ಬೆಳೆದು ಅಥವಾ ಹತ್ತಿನೇ ಬೆಳೀತಾ ಇದ್ದಾರೆ. ಆ ರೀತಿ ಬೆಳೆಯೋದ್ರಿಂದ ಏನಂತಂದ್ರೆ ಕೀಟಗಳ ಸಂಖ್ಯೆ ಮತ್ತೆ ಜಾಸ್ತಿ ಆಗ್ತಾ ಹೋಗ್ತವೆ. ಅದಕ್ಕೆ ಅದರಲ್ಲಿ ಮಿಶ್ರ ಬೆಳೆಯಾಗಿ ಬೇರೆ ಬೇರೆ ಬೆಳೆಯನ್ನು ಬೆಳಿಬಹುದು ಹತ್ತಿಯಲ್ಲಿ. ಅದಕ್ಕೆ ಈ ಏನು ಗುಲಾಬಿ ಕಾಯಿ ಕೊರಕ ಬರ್ತಲ್ಲ ಅದನ್ನ ಕಡಿಮೆ ಮಾಡ್ಬೇಕಂದ್ರೆ ಅದೇ ಮಿಶ್ರ ಬೆಳೆಗಳ ಅದರಲ್ಲಿ ಸಾಕಷ್ಟು. ಅದಕ್ಕೆ ಹತ್ತಿನ 2 ವರ್ಷಕ್ಕೆ 3 ವರ್ಷಕ್ಕೆ ಸ್ವಲ್ಪ ಬಿಟ್ಟು ಬೇರೆ ಬೆಳೆಗೆ ಈ ಹಸಿರೆಲೆ ಗೊಬ್ಬರ ಬೆಳೆದು ಅಂದ್ರೆ ಮುಂಗಾರಿನಲ್ಲಿ ಹಸಿರೆಲೆ ಗೊಬ್ಬರ ಬೆಳೆದು ಹಿಂಗಾರಿಯಲ್ಲಿ ನೀವು ಕಡ್ಲೆ ಅಥವಾ ಬೇರೆ ಯಾವ್ದಾರು ಬೆಳೆ ಬೆಳೆದ್ರೆ ಏನಾಗ್ತದಂದ್ರೆ ಗುಲಾಬಿ ಕಾಯಿ ಕೊರಕವನ್ನ ಅದನ್ನ ಕಡಿಮೆ ಮಾಡಬಹುದು. ಅಂದ್ರೆ ಅದನ್ನ ವರ್ಷ ವರ್ಷ ಡೆವಲಪ್ ಆಗ್ತಾ ಹೋಗ್ತಲ್ಲ ಅದನ್ನ ಕಡಿಮೆ ಮಾಡಬಹುದು. ಆಮೇಲೆ ಇನ್ನೊಂದು ಏನಂದ್ರೆ ಇತ್ತೀಚೆಗೆ ನಮ್ಮಲ್ಲಿ ಈ ಕ್ರಷರ್ ಬಂದಿದೆ. ಅಂದ್ರೆ ಹತ್ತಿ ಲಾಸ್ಟ್ ಬಿಡಿಸಿದ ತಕ್ಷಣ ಅದನ್ನಲ್ಲೇ ಪುಡಿ ಪುಡಿ ಮಾಡಿ ಹೊಲದಾಗ ಹಾಕ್ಬಹುದು. ಬಹಳಷ್ಟು ಮಷಿನರೀಸ್ ಬಂದಿದಾವೆ ಈಗ. ಅದಕ್ಕೆ ಅದನ್ನ ಎಲ್ಲರೂ ಅದು ಉಪಯೋಗ ಮಾಡೋದ್ರಿಂದ 2-3 ನಿಮಗೆ ಲಾಭಗಳಿದೆ. ಒಂದಂದ್ರೆ ನೀವು ಹಸಿರೆಲೆ ಇದ್ದಾಗ ಅದನ್ನ ಪುಡಿ ಪುಡಿ ಮಾಡಿ ಹೊಲದಾಗ ಹಾಕೋದ್ರಿಂದ ನಿಮ್ಗೆ ಗೊಬ್ಬರ ಮುಂದಿನ ವರ್ಷ ಗೊಬ್ಬರ ಹಾಕೋದು ಕಡಿಮೆ ಮಾಡಬಹುದು ಒಂದು. ಇನ್ನೊಂದು ಈ ಗುಲಾಬಿ ಕಾಯಿ ಕೊರಕ ಅಲ್ಲೇ ಉಳ್ಕೊಂಡಿರ್ತದೆ ಕುಡ್ ಹೊಡೋದು ಹತ್ತಿ ಒಳಗೆ ಅದರಲ್ಲಿ ಇದರಲ್ಲಿ ಈ ಪುಡಿ ಪುಡಿ ಮಾಡಿ ಹಾಕೋದ್ರಿಂದ ಅದು ಸಹ ಸಾಯ್ತದೆ. ಅಂದ್ರೆ ಬಿಸಿಲಿಗೆ ಎಕ್ಸ್ಪೋಸ್ ಆಗ್ತಾ ಇದೆ ಬಿತ್ತಂದ್ರೆ ಈ ರೀತಿ 2 ರೀತಿ ಲಾಭ ಇದಾವೆ. ಅದಕ್ಕೆ ಎಲ್ಲರೂ ಅದನ್ನ ಕಿತ್ತಿ ಸುಡೋ ಬದಲಿ ಅದು ಇಕ್ಕೋ ಬೆಳೆ ಎಲ್ಲ ಕಡೆ ಸಿಗ್ತದೆ, ಟ್ರ್ಯಾಕ್ಟರಿಗೆ ಅಟ್ಯಾಚ್ಮೆಂಟ್ ಇದೆ ಅದು. ಅದನ್ನ ನಿಮ್ಮ ಹೊಲಗಳಲ್ಲೇ ಪುಡಿ ಪುಡಿ ಮಾಡಾಕ್ಬಿಟ್ರೆ ಇದೊಂದು ಎಲ್ಲರೂ ಅನುಸರಿಸಿದ್ರೆ ಬಹಳ ಒಳ್ಳೇದು. ಗೊಬ್ಬರನು ಕಡಿಮೆ ಮಾಡಬಹುದು ಮುಂದಿನ ವರ್ಷ. ಆಮೇಲೆ ಈ ಗುಲಾಬಿ ಕಾಯಿ ಕೊರಕ ಮುಂದಿನ ವರ್ಷಕ್ಕೆ ಬರೋದನ್ನ ಸಹ ನೀವು ಕಡಿಮೆ ಮಾಡಬಹುದು. ಆಮೇಲೆ ಅದೇ ಇತ್ತೀಚೆಗೆ ಕೆಲವೊಂದಷ್ಟು ಬರ್ತದೆ ಅಂದ್ರೆ ಈ ಮಿಲಿ ಬಗ್ಗು ಅಥವಾ ನಾವು ಹಿಟ್ಟು ತಿಗಣೆ ಅಂತ ಕರಿತೀವಿ, ಬಿಳಿ ಬಿಳಿ ಕಂಡು ಬರ್ತದೆ. ಅದು ಸ್ವಲ್ಪ ಈ ಡಿಸೆಂಬರ್ ಜನವರಿ ನಂತರ ಅಲ್ಲಲ್ಲಿ ಸ್ವಲ್ಪ ಕಂಡು ಬರ್ತದೆ. ಅದಕ್ಕೆ ಏನಪ್ಪ ಅಂದ್ರೆ ಎಲ್ಲಿ ಮೊದಲು ಕಂಡು ಬರ್ತದೆ ಆ ಗಿಡ ಕಿತ್ತು ಹಾಕ್ರಿ, ಇಲ್ಲ ಆ ಗಿಡ ಮತ್ತು ಅದ್ರ ಸುತ್ತಮುತ್ತ ಗಿಡಕ್ಕೆ ಮಾತ್ರ ಸ್ಪ್ರೇ ಮಾಡಿ, ಉಳಿದಿದ್ದು ಎಲ್ಲದಕ್ಕೂ ಸ್ಪ್ರೇ ಮಾಡೋ ಅವಶ್ಯಕತೆ ಇಲ್ಲ. ಅದಕ್ಕೆ ಏನಂದ್ರೆ ಈ ಬುಪ್ರೊಫೆಸಿನ್ ಪ್ರೊಪಿನೋಫಾಸ್ ಅಥವಾ ದಿ ಅಸಿಪೇಟ್ ಪ್ಲಸ್ ಇಮಿಡಾಕ್ಲೋಪಿಡ್ ಕಾಂಬಿನೇಷನ್ ಬರ್ತದೆ, ಇದ್ರಲ್ಲಿ ಯಾವ್ದಾದ್ರು ಒಂದು ಕೀಟನಾಶಕ ಸಿಂಪಡಣೆ ಮಾಡಿದ್ರೆ ಅದನ್ನ ಹತೋಟಿ ಮಾಡಬಹುದು. ಏನು ಎಲ್ಲ ಹೊಲಕ್ಕೆಲ್ಲ ಸ್ಪ್ರೇ ಮಾಡೋ ಅವಶ್ಯಕತೆ ಇಲ್ಲ. ಅದು ಹಿಟ್ಟು ತಿಗಣಿ ಎಲ್ಲಿ ಕಾಣ್ತದ ಮೊದಲು ಆ ಗಿಡ ಕಿತ್ತು ಹಾಕಿದ್ರೆ ಸಾಕು, ಅಥವಾ ಅದ್ರ ಸುತ್ತಮುತ್ತಿನ ಗಿಡಕ್ಕೆ ಹಂಗೆ ಸಂಡೆಗೆ ಸ್ಪ್ರೆಡ್ ಆಗ್ತದದು. ಅದಕ್ಕೆ ಅದನ್ನ ಆಮೇಲೆ ಇನ್ನೊಂದು ಏನಂದ್ರೆ ಹೊಲ ಬಂಡು ಬದು ಏನಿದಾವ ಅದ್ರ ಮೇಲೆ ಪಾರ್ಥೆನಿಯಮ್ ಮತ್ತು ಅಬಿಟಲಾನ್ ಗಿಡದಾಗ ಜಾಸ್ತಿ ಬರ್ತದ, ಅದಕ್ಕೆ ಕಿತ್ತು ಹಾಕ್ಬೇಕು. ಅಲ್ಲಿಂದನೇ ನಿಮ್ಮ ಹೊಲಕ್ಕೆ ಸ್ಪ್ರೆಡ್ ಆಗ್ತದೆ ಅದು. ಅದಕ್ಕೆ ಬದುಗಳು ಸ್ವಚ್ಛ ಇಟ್ಟುಕೊಂಡ್ರೆ ಆ ಕೀಟ ನಿಮಗೆ ಬರೋದಿಲ್ಲ. ಇದೊಂದು ಎಲ್ಲ ರೈತರು ಮಾಡಬೇಕಾಗಿ ಧನ್ಯವಾದಗಳು. ಕೇಳಿದ್ರಲ್ಲ ರೈತ ಬಾಂಧವರೇ, ಇದುವರೆಗೆ ಬಿಟಿ ಹತ್ತಿಯಲ್ಲಿ ಕೀಟಗಳ ನಿರ್ವಹಣೆ ಕುರಿತು ಡಾಕ್ಟರ್ SG ಹಂಚಿನಾಳ್ ಅವರಿಂದ ಮಾಹಿತಿಯನ್ನ ಕೇಳಿದ್ರಿ. ಈ ಕಾರ್ಯಕ್ರಮವನ್ನು ದಿನಾಂಕ 26/9/2022 ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಬೀಜ ಘಟಕದ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಹಿಂಗಾರು ಬೀಜ ದಿನೋತ್ಸವ 2022 ಕಾರ್ಯಕ್ರಮದಲ್ಲಿ ಧ್ವನಿ ಮುದ್ರಣವನ್ನ ಮಾಡಿಕೊಳ್ಳಲಾಗಿತ್ತು. ರೈತ ಬಂಧುವರೇ, ಇದುವರೆಗೂ ಹತ್ತಿಯಲ್ಲಿ ಕೀಟ ನಿರ್ವಹಣೆ ಕುರಿತು ಕೀಟ ತಜ್ಞರಾದ ಡಾಕ್ಟರ್ SG ಹಂಚಿನಾಳ್ ಅವರಿಂದ ಮಾಹಿತಿ ಮಾಡಿಕೊಂಡಿರಿ. ಬನ್ನಿ ರೈತ ಬಾಂಧವರೇ, ಈಗ ಕೇಳೋಣ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ರೈತ ಬಂಧುವರೇ, ಹವಾಮಾನ ಹರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಈ ರೀತಿಯಾಗಿವೆ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ತಾಲೂಕಿನಲ್ಲಿ ಮುಂದಿನ 4 ದಿನಗಳಲ್ಲಿ ಅಲ್ಲಲ್ಲಿ ಮೋಡ ಕವಿದ ವಾತಾವರಣವಿದ್ದು ಸಾಧಾರಣದಿಂದ ಮಧ್ಯಮ ಪ್ರಮಾಣದ ಮಳೆಯಾಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 28-31 ಸೆಲ್ಸಿಯಸ್, ಕನಿಷ್ಠ ಉಷ್ಣಾಂಶ 21-23 ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 76-86%, ಕನಿಷ್ಠ ಆರ್ದ್ರತೆಯ ಪ್ರಮಾಣ 46-61% ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ 12-17 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ. ಹವಾಮಾನ ವರದಿ ಕೇಳಿದಿರಿ. ಈಗ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ಹಿಂಗಾರು ಬಿತ್ತನೆಗಾಗಿ ಕಾಯ್ದಿರಿಸಿದ ಭೂಮಿಗಳಲ್ಲಿ ಮಳೆ ನೀರು ಪೋಲಾಗದಂತೆ ಹಿಂಗುವ ಹಾಗೆ ಮತ್ತು ಮಣ್ಣಿನ ಸವಕಳಿಯಾಗದಂತೆ ಚೌಕುಮಡಿ ನಿರ್ಮಿಸಿ ನೀರು ಮತ್ತು ಮಣ್ಣಿನ ಸಂರಕ್ಷಣೆ ಕ್ರಮಗಳನ್ನು ಕೈಗೊಳ್ಳಬೇಕು. ಆರ್ದ್ರತೆ ಹೆಚ್ಚಾಗಿರುವುದರಿಂದ ಬಿತ್ತನೆ ಮಾಡಿರುವ ಬೆಳೆಗಳಲ್ಲಿ ಕೀಟ ಮತ್ತು ರೋಗಗಳು ಹೆಚ್ಚಾಗಬಹುದು. ಆದ್ದರಿಂದ ಬೆಳೆಗಳನ್ನಾಧರಿಸಿ ನಿಯಂತ್ರಣ ಕ್ರಮಗಳನ್ನು ಕೈಗೊಳ್ಳಬೇಕು. ಇನ್ನು ಸಸ್ಯ ಸಂರಕ್ಷಣಾ ಸಿಂಪರಣೆಯನ್ನು ಜಾಗರೂಕತೆಯಿಂದ ಬೆಳಗಿನ ಸಮಯದಲ್ಲಿ ಸ್ವಚ್ಛ ಆಕಾಶವಿದ್ದಾಗ ಹಾಗೂ ಕಡಿಮೆ ಗಾಳಿ ಇದ್ದಾಗ ಕೈಗೊಳ್ಳಬೇಕು. ಇನ್ನು ಮಳೆಯಿಂದ ಕಳೆಗಳ ಸಂಖ್ಯೆ ಹೆಚ್ಚಾಗಿ ಬೆಳೆಗಳಲ್ಲಿ ಬೆಳವಣಿಗೆ ಕುಂಠಿತವಾಗುವುದನ್ನು ಕಂಡುಬಂದಿದ್ದು, ಇದರ ಹತೋಟಿಗಾಗಿ ಅಂತರ್ಬೇಸಾಯ ಪದ್ಧತಿ ಅನುಸರಿಸಿ ಕಳೆಗಳನ್ನು ನಿರ್ಮೂಲನೆ ಮಾಡಿ. ಮೆಕ್ಕೆಜೋಳದಲ್ಲಿ ಎಲೆ ಮತ್ತು ಎಲೆ ಕವಚ ಅಂಗಮಾರಿ ರೋಗದ ನಿರ್ವಹಣೆಗಾಗಿ 1 ಗ್ರಾಂ ಕಾರ್ಬನ್ ಡೈಸಮ್ ಅನ್ನು ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಗೋವಿನ ಜೋಳದಲ್ಲಿ ಸೈನಿಕ ಹುಳುವಿನ ನಿರ್ವಹಣೆಗೆ ಹೆಕ್ಟರ್ಗೆ 10 ರಂತೆ ಮೋಹಕ ಬಲೆಗಳನ್ನು ಅಳವಡಿಸಬೇಕು ಮತ್ತು 0.3 ಗ್ರಾಂ ಎಮ್ಎಮ್ಯಾಕ್ಸಿಮ್ ಬೆಂಜೋಯೇಟ್ 5SG ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಇನ್ನು ಹತ್ತಿ ಬೆಳೆಯಲ್ಲಿ ಮ್ಯಾಗ್ನೀಸಿಯಂ ಸಲ್ಫೈಡ್ 10 ಗ್ರಾಂ ಮತ್ತು ನೈಂಟಿನಾಲ್ 10 ಗ್ರಾಂ ಅನ್ನು ಹೂ ಹಾಡುವ ಹಂತ ಹಾಗೂ ಕಾಯಿ ಕಟ್ಟುವ ಹಂತ ಹಾಗೂ ಕಾಯಿ ಬಲಿಯುವ ಹಂತದಲ್ಲಿ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸುವುದರಿಂದ ಎಲೆ ಕೆಂಪಾಗುವಿಕೆಯನ್ನು ತಡೆಗಟ್ಟಬಹುದು. ಇನ್ನು ಹತ್ತಿ ಬೆಳೆಗೆ ಮೊದಲ ಹಂತದಲ್ಲಿ ಕಾಣಿಸಿಕೊಳ್ಳುವ ಥ್ರಿಪ್ಸ್ ನುಸಿ ಹಾಗೂ ಹಸಿರು ಹುಳುವಿನ ಹತೋಟಿಗಾಗಿ 1 ಎಕರೆಗೆ 250 ಮಿಲಿಗ್ರಾಂ ಪ್ರಿಫೋನಿಲ್ %5 SC ಅನ್ನು 250 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಣೆ ಮಾಡಬೇಕು. ಇನ್ನು ಹತ್ತಿಯಲ್ಲಿ ಸಸ್ಯ ಹೇನು ಮತ್ತು ಬಿಳಿ ನೊಣದ ಹತೋಟಿಗಾಗಿ 1 ಎಕರೆಗೆ 10 ರಂತೆ ಹಳದಿ ಬಣ್ಣದ ಪಂಚಿನ ಬಲೆಗಳನ್ನು ಉಪಯೋಗಿಸಬೇಕು. ಹತ್ತಿ ಬೆಳೆಗೆ ಮೇಲುಗೊಬ್ಬರವಾಗಿ ಪ್ರತಿ ಎಕರೆಗೆ 18 kg ಯೂರಿಯಾ ಮತ್ತು 10 kg ಪೊಟ್ಯಾಷ್ ರಸಗೊಬ್ಬರವನ್ನು ಕೊಡಬೇಕು. ಶೇಂಗಾ ಬಿತ್ತನೆ 50-70 ದಿನಗಳ ಶೇಂಗಾ ಬೆಳೆಗಳಲ್ಲಿ ಎಲೆ ತಿನ್ನುವ ಕೀಟದ ಬಾಧೆ ಅಧಿಕವಾಗಿ ಕಂಡುಬಂದರೆ 0.2 ಗ್ರಾಂ ಎಮ್ಎಮ್ಯಾಕ್ಸಿಮ್ ಬೆಂಜೋಯೇಟ್ ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಇನ್ನು ಮಳೆಗಾಲದಲ್ಲಿ ಬೆಳೆದು ನಿಂತ ಎಳೆ ಹುಲ್ಲನ್ನು ಮುಂಜಾನೆ ಮಂಜು ಬಿದ್ದಿರುವ ಸಂದರ್ಭದಲ್ಲಿ ಕುರಿ ಮೇಕೆಗಳಿಗೆ ಮೇಯಿಸಬಾರದು. ಇದರಿಂದ ಕರಳುಬೇನೆ ರೋಗ ಕಾಣಿಸಿಕೊಳ್ಳುವ ಸಾಧ್ಯತೆಗಳಿರುತ್ತದೆ. ಕುರಿ ಮತ್ತು ಮೇಕೆ ಸಾಕಾಣಿಕೆದಾರರು 3 ತಿಂಗಳಿಗೊಮ್ಮೆ ಬೇರೆ ಬೇರೆ ಜಂತುನಾಶಕ ಔಷಧಿ ಕುಡಿಸುವುದರಿಂದ ಅವುಗಳ ಸಾಮರ್ಥ್ಯವನ್ನು ಹೆಚ್ಚಿಸಬಹುದು. ಇದುವರೆಗೆ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದಿರಿ. ರೈತ ಬಂಧುವರೇ, ಈಗ ಪೇಟೆ ಧಾರಣೆ ಕೇಳೋಣ. ಈ ದಿನದ ಪೇಟೆ ಧಾರಣೆ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ರಾಯಚೂರು ಇವರು ಕಳಿಸಿದ ಈ ದಿನದ ಪೇಟೆ ಧಾರಣೆ ಮಾನವೀಯ ಮಾರುಕಟ್ಟೆಯ ಪೇಟೆ ಧಾರಣೆ ಈ ರೀತಿಯಾಗಿದೆ. ಕನಿಷ್ಠ ಮತ್ತು ಗರಿಷ್ಠ ದರದಲ್ಲಿ ಪ್ರತಿ ಕ್ವಿಂಟಲ್ಗೆ ಭತ್ತ, ಹಳೆ ಸೋನ ಮಸೂರಿ ಕ್ವಿಂಟಲ್ಗೆ ಕನಿಷ್ಠ 2400 ರಿಂದ ಗರಿಷ್ಠ 2400 ರೂಪಾಯಿವರೆಗೆ. ಇನ್ನು ರಾಯಚೂರು ಮಾರುಕಟ್ಟೆಯಲ್ಲಿ ಹತ್ತಿ ಹೈಬ್ರಿಡ್ 44 ಕ್ವಿಂಟಲ್ಗೆ ಕನಿಷ್ಠ 8500 ರೂಪಾಯಿಯಿಂದ ಗರಿಷ್ಠ 9500 ರೂಪಾಯಿಗಳು. ನೆಲಗಡಲೆ ಶೇಂಗಾ ಗುಂಗುರಿ ಕ್ವಿಂಟಲ್ಗೆ 3329 ರೂಪಾಯಿಗಳು. ಈರುಳ್ಳಿ 440 ರೂಪಾಯಿಯಿಂದ 1431 ರೂಪಾಯಿಗಳು. ಭತ್ತ ರಾಜಹಂಸ 1585 ರೂಪಾಯಿಗಳು. ಭತ್ತ ಸೋನ ಮಸೂರಿ 1650 ರೂಪಾಯಿಗಳಿಂದ 1969 ರೂಪಾಯಿಗಳು. ಸೂರ್ಯಕಾಂತಿ 3600 ರೂಪಾಯಿಗಳಿಂದ 4609 ರೂಪಾಯಿಗಳು. ತೊಗರಿ ಕೆಂಪು 6600 ರೂಪಾಯಿಗಳಿಂದ 6626 ರೂಪಾಯಿಗಳು.